9663154556. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಯುವ ಕೃಷಿಕ ಸಿಪಿ ಸಿಂಚನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಎಸ್ಲೂರು ಅಂಚೆಯ ಚಿಕ್ಕಂದೂರು ಗ್ರಾಮದ ಸಿಪಿ ಸಿಂಚನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿಂಚನ್. ನಮಸ್ಕಾರ ಸಿಂಚನ್. ಎಷ್ಟು ವಯಸ್ಸು ನಿಮಗೆ? ನಮಗೆ 27 ರನ್ನಿಂಗ್. 27. ಏನು ಓದಿದ್ರಿ? ನಾವು ಡಿಗ್ರಿ. ಡಿಗ್ರಿ ಓದಿದ್ರಿ? ಏನು ಡಿಗ್ರಿ ಓದಿದ್ರಿ? ಡಿಗ್ರಿ BCOM. ಎಲ್ಲಿ ಓದಿದ್ರಿ? ಇಲ್ಲೇ ಕೊಡ್ಲೆಪೇಟೆ. ಕೊಡ್ಲೆಪೇಟೆಯಲ್ಲಿ ಓದಿದ್ರಿ? ಆನಂತರ ಕೃಷಿಗೆ ಯಾಕೆ ಬಂದ್ರಿ ನೀವು? ತಂದೆಯವರಿಗೆ ಸ್ವಲ್ಪ ಏಜ್ ಆಯ್ತು, ಹಾಗಾಗಿ ಅವರ ಕೆಲಸಗಳಿಗೆ ಸ್ವಲ್ಪ ಅಡ್ಡಿ ಆಗ್ತಿತ್ತು ಅವರಿಗೆ ಆರೋಗ್ಯ ಬಗ್ಗೆ. ನಾವು ಕೃಷಿಗೆ ಇದಾಗಿತ್ತು. ಎಷ್ಟು ಜನ ನೀವು ಮಕ್ಕಳು ಮತ್ತೆ ಎಷ್ಟು ಜಮೀನಿತ್ತು? ನಮಗೊಂದು 3-4 ಎಕರೆ ಇದೆ ಅಷ್ಟೇ. ನಾವೆರಡು ಜನ ಅಣ್ಣ ತಮ್ಮದಿರು, ತಮ್ಮ ಒಬ್ಬರಿದ್ದಾರೆ. 4 ಎಕರೆ ಜಮೀನಲ್ಲಿ ಏನು ಬೆಳಿತೀರಿ? ನಮ್ಮ ಗದ್ದೆಯಲ್ಲಿ ಭತ್ತ ಬೆಳಿತೀವಿ. ಭತ್ತ ಆದ ನಂತರ ಬೀನ್ಸು, ಬೇಸಿಗೆ ಬೆಳೆ, ಅದ್ ಬಿಟ್ರೆ ತಡ್ನಿ, ದನಗಳಿಗೆ ಜೋಳ ಬೆಳಿತೀವಿ, ಮತ್ತೆ ಶುಂಠಿ ಬೆಳಿತೀವಿ ಗದ್ದೆಯಲ್ಲಿ. ತೋಟದಲ್ಲಿ ಕಾಫಿ, ಕಾಳುಮೆಣಸು. ತೋಟ ಎಷ್ಟಿದೆ? ತೋಟ 2 ಎಕರೆ ಇದೆ. 2 ಎಕರೆ ಇದೆ. ಏನ್ ತೋಟ ಮಾಡಿದಿರಿ? ರೋಬಸ್ಟ 1 ಎಕರೆ ಇದೆ, ಅರಾಬಿಕ 1 ಎಕರೆ ಇದೆ. ಯಾಕೆ ಬೇರೆ ಬೇರೆ ತರದ ತಳಿಗಳನ್ನ ಹಾಕೊಂಡ್ರಿ? ಬೇರೆ ಬೇರೆ ತಳಿ ಅಂದ್ರೆ ಅದು ನಮ್ಮ ತಂದೆಯವರ ತಂದೆ ಮಾಡಿದ್ರಿಂದ ಅದನ್ನ ನಡ್ಸ್ಕೊಂಡು ಬರ್ತಾ ಇದೀವಿ ನಾವು. ಹಾಗಾಗಿ ರೋಬಸ್ಟ್ ಇದೆ, ಅರಾಬಿಕ ಬೇರೆ ಸಪರೇಟ್ ಮಾಡಿದ್ದಾರೆ, ಹಂಗಾಗಿ ಆತರ ಇದೆ. ಎಷ್ಟು ವರ್ಷ ಆಯ್ತು ತೋಟ ಮಾಡಿ? ನಾವು ನೋಡೋ ಮಟ್ಟಿಗೆ 35-40 ವರ್ಷ ಆಗಿದೆ ಆ ಗಿಡಗಳಿಗೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವಕ್ಕೆ ಏನೋ ಗೊಬ್ಬರ ಸ್ಪ್ರೇ ಆ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ಫಸಲು ಚೆನ್ನಾಗಿ ಬರ್ತಾ ಇದೆ. ಇವಾಗೆಲ್ಲ ಫುಲ್ ಈ ಸೀಸನ್ ಅಲ್ಲಿ ಎಲ್ಲ ನೀರು, ಗೊಬ್ಬರ ಈ ತರ ಎಲ್ಲ, ಸುಣ್ಣ ಈ ತರ ಎಲ್ಲ ಹಾಕೊಂಡಿದ್ವಿ, ಬರ್ತಾ ಇದೆ ಫಸಲು. ಏನೇನು ಕೆಲಸ ಮಾಡ್ತೀರ ವರ್ಷ ಪೂರ್ತಿ? ವರ್ಷ ಪೂರ್ತಿ ಟೈಮಲ್ಲಿ ಈಗ ಗಿಡಗಸಿ, ಮರಗಸಿ, ನೀರು ಈ ಟೈಮಲ್ಲಿ, ಮತ್ತೆ ಜೂನ್ ಬಂದ್ರೆ ಗೊಬ್ಬರ ಹಾಕಾದ್ಮೇಲೆ ಒಂದ್ಸತಿ ಚಿಗುರು ಮಾಡ್ತೀವಿ, ಮತ್ತೆ ಆಗಸ್ಟ್ ಟೈಮಲ್ಲೆಲ್ಲ ಗಿಡ ಕಚ್ಚಡ ಮಾಡ್ತೀವಿ, ಮತ್ತೆ ಗೊಬ್ಬರ ಅಕ್ಟೋಬರ್ ಅಲ್ಲಿ, ಮತ್ತೆ ಸ್ಪ್ರೇ, ಮತ್ತೆ ಕಚ್ಚಡ ಆಗಿ ಮತ್ತೆ ಹಣ್ಣು ಕೊಯ್ಯಕ್ಕೆ ಅಲ್ಲಿಗೆ ಹಣ್ಣು ಕೊಯ್ಲಿ ಬರುತ್ತೆ ನವಂಬರ್ ಡಿಸೆಂಬರಿಗೆ. ಅರಬಿಕೆಲ್ಲ ನವಂಬರ್ ಡಿಸೆಂಬರಿಗೆ ಕೊಯ್ತೀವಿ, ಜನವರಿಗೆಲ್ಲ ರೋಬಸ್ಟ ಕೊಯ್ತೀವಿ. ಒಳ್ಳೆ ಫಸಲು ಬರಬೇಕು ಅಂದ್ರೆ ಹೇಗೆ ನಿರ್ವಹಣೆಯನ್ನು ಮಾಡಬೇಕು ತೋಟವನ್ನ? ಒಳ್ಳೆ ಫಸಲು ಬರಬೇಕು ಅಂದ್ರೆ ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಗೊಬ್ಬರ ಹಾಕ್ಬೇಕು. ಕೆಲಸಗಳನ್ನ ಡಿಲೇ ಮಾಡಿದ್ರೆ ಫಸಲು ಡ್ರಾಪ್ ಆಗುತ್ತೆ. ಗಿಡ ಕಸಿಯನ್ನ ಆನ್ ಟೈಮಿಂಗ್ ಮಾಡಬೇಕು, ಮತ್ತೆ ಅದಕ್ಕೇನು ಬೇಕೋ ಗಿಡಕ್ಕೆ ಪೌಷ್ಟಿಕಾಂಶಗಳು ಅದನ್ನ ನಾವು ಕೊಡ್ತಾ ಇರಬೇಕು. ಅವಾಗ ನಮಗೆ ಬೇಕಾದ ಅಂಶಗಳು ಕಾಫಿ ಇದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ, ಕ್ರಾಪ್ ಬರುತ್ತೆ, ವೆಯ್ಟ್ ಬರುತ್ತೆ. ಹಾಗೆ ಅದಕ್ಕೆ ಏನೇನು ಕಂಟೆಂಟ್ ಬೇಕೋ ಅದನ್ನ ನಾವು ಕೊಡ್ತಾ ಇರಬೇಕು. ಈ ತಿಂಗಳಲ್ಲಿ ಏನೇನು ಕೆಲಸ ಮಾಡ್ತೀರಿ? ಈ ತಿಂಗಳಲ್ಲಿ ಮರಗಸಿ, ಗಿಡಗಸಿ ಮೇನು, ನೀರು ರೋಬಸ್ಟಕ್ಕೆ, ಅರಬಿಕಕ್ಕೂ ನಾವು ಈಗ ಮೇನ್ ನೀರು ಹೊಡಿತಾ ಇದೀವಿ. ಯಾಕೆಂದ್ರೆ ಟೆಂಪರೇಚರ್ ಜಾಸ್ತಿ ಇದೆ, ಗಿಡಗಳೆಲ್ಲ ಫುಲ್ ವೀಕ್ ಆಗ್ತಿದೆ, ಬೋರ್ಲು ಬರೋ ಚಾನ್ಸಸ್ ಇರ್ಬೋದು ಅರಬಿಕ ಗಿಡಗಳಿಗೆ. ರೋಬಸ್ಟಕ್ಕೆ ಬೋರ್ಲು ಬರಲ್ಲ ಅಷ್ಟು, ಆದ್ರೆ ಇದು ಗಿಡ ಕಾಂಡ ಕೊರೆತ ಅಂತ ಈ ತರ ಟೈಪ್ ಬರುತ್ತಲ್ಲ, ರೋಬಸ್ಟಕ್ಕೂ ಮೇನ್ ಅಟ್ಯಾಕ್ ಆಗಿದೆ ಇವಾಗ. ಬೋರ್ಲು ಫಸ್ಟ್ ಎಲ್ಲ ಇರಲಿಲ್ಲ, ಇವಾಗ ಅದಕ್ಕೂ ಒಂದೊಂದು ಟೈಮ್ ಸ್ಪ್ರೇ ಮಾಡ್ತೀವಿ ಹಣ್ಣು ಕೊಯ್ಬೇಕಾದ್ರೆ, ಇಲ್ಲ ಚಿಗ್ಲಿ ಪೌಡ್ರು ಈ ತರ ಹುಳಗಳಿಗೆ ಸ್ಪ್ರೇ ಮಾಡ್ತೀವಿ ಮೇನ್ ಆಗಿ. ರೋಬಸ್ಟಕ್ಕೂ ಮಾಡ್ತಾ ಇದೀವಿ ಇವಾಗ. ರೋಬಸ್ಟಕ್ಕೂ ಕೂಡ ಮಾಡ್ತಾ ಇದೀರಿ? ಈ ಮುಂದಿನ ತಿಂಗಳಲ್ಲಿ ಅಂತ ಮೇ ತಿಂಗಳಲ್ಲಿ ಏನ್ ಕೆಲಸ ಮಾಡ್ತೀರಿ? ಏಪ್ರಿಲ್ ಮೇ ತಿಂಗಳಲ್ಲಿ ಏನೋ ಅಷ್ಟು ಹೆಚ್ಚಿನ ಕೆಲಸ ಇರಲ್ಲ. ಮಾರ್ಚಿಗೊಂದು ಫಸ್ಟ್ ಟೈಮ್ ಒಂದು ನೀರು ಹೊಡೆದ್ರೆ ಒಂದು 15 ಡೇಸ್ ಆರ್ 20 ಡೇಸ್ಗೆ ಒಂದು ಮತ್ತೆ ಬ್ಯಾಕಿಂಗ್ ನೀರು ಕೊಡಬೇಕು. ರೋಬಸ್ಟಕ್ಕಾದ್ರೂ ಅರಬಿಕಾದ್ರೂ ಒಂದು 15 ಡೇಸ್ ಆರ್ 20 ಡೇಸ್ಗೆ ಕೊಡಲೇಬೇಕು ನೀರು. ಇಲ್ಲ ಮಳೆ ಬಿತ್ತು ಅಂದ್ರೆ ಅಲ್ಲಿಗೆ ನಾವು ಮತ್ತೆ ಕಂಟಿನ್ಯೂ ಮಾಡಲ್ಲ ಅದನ್ನ. ಅದಾದ್ಮೇಲೆ ಮಳೆ ಬಿದ್ದ ತಕ್ಷಣನೇ ದನಿನ ಗೊಬ್ಬರ ಹಾಕ್ಬಿಡ್ತೀವಿ. ದನಿನ ಗೊಬ್ಬರ ಹಾಕಿದ ತಕ್ಷಣ ಮತ್ತೆ ಚಿಗ್ರನಾರ ಬಂದ್ರೆ ಚಿಗ್ರ ತೆಗ್ದು ಬಿಟ್ಬಿಡ್ತೀವಿ, ಇನ್ನೇನು ಕೆಲಸ ಇರಲ್ಲ. ಮತ್ತೆ ಮೇ ಎಂಡ್ ಆದ್ರೆ ಜೂನ್ ಫಸ್ಟ್ಗೆ ಮಳೆ ಬಿದ್ರೆ ಗೊಬ್ಬರ ಹಾಕ್ಬಿಡ್ತೀವಿ, ಮಡ್ಡೆ ಎಲ್ಲ ಬಿಡಿಸಿ ಗೊಬ್ಬರ ಹಾಕ್ಬಿಡ್ತೀವಿ. ನೀರು ಪ್ರಾರಂಭ ಮಾಡಿದ್ರೆ ಈಗಾಗಲೇ ನೀರು ಪ್ರಾರಂಭ ಮಾಡಿ ಒಂದು ವಾರ ಆಯ್ತು. ಈಗ ಈ ಟೈಮಲ್ಲಿ ಯಾಕೆ ಮಾಡಬೇಕು ನೀರನ್ನ? ಈ ಟೈಮಲ್ಲಿ ಯಾಕೆ ಮಾಡಬೇಕು ಅಂದ್ರೆ, ಈಗ ಮರಗಸಿ ಗಿಡಗಸಿ ಮಾಡಿ ಮರಗಸಿ ಮಾಡಿರ್ತೀವಿ, ಅದು ಫುಲ್ ವೀಕ್ ಆಗಿರುತ್ತೆ ಗಿಡ, ಮತ್ತೆ ಒಣಗೋಗೋ ಚಾನ್ಸಸ್ ಇರ್ಬೋದು ತೇವಾಂಶ ಇಲ್ದರೆ. ಅದಕ್ಕೋಸ್ಕರ ನೀರನ್ನ ಸಿಂಪಡಿಸ್ಲೇಬೇಕು ನಾವು. ಮರಗಸಿ ಎಲ್ಲ ಈ ವರ್ಷದ್ದಾಯ್ತಾ? ಮರಗಸಿದೆಲ್ಲ ಈ ವರ್ಷದ್ದಾಯ್ತು, ಇನ್ನೇನಿದ್ರು ನೆಕ್ಸ್ಟ್ ಇಯರಿಗೆ, ನೆಕ್ಸ್ಟ್ ಕಾಫಿ ಎಲ್ಲ ಕುಯ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರಿಗೆ ಮರಗಸಿ. ಅಲ್ಲಿ ತನಕ ಏನು ಕೆಲಸ ಇಲ್ಲ. ಯಾಕೆ ಮಾರ್ಚ್ ತಿಂಗಳಲ್ಲೇ ಮರಗಸಿ ಮಾಡ್ಬಿಡ್ತೀರಿ? ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಒಂದೊಂದು ಟೈಮ್ ಲೇಬರ್ ಸಿಗಲ್ಲ ಕಾಫಿ ಕುಯ್ಯಕ್ಕೆ, ಜನವರಿ ಫೆಬ್ರವರಿ ಆಗ್ಬೋದು ಒಂದೊಂದು ಟೈಮ್. ಬೇಗ ಲೇಬರ್ ಸಿಕ್ಕಿದ್ರೆ ಬೇಗ ಕುಯ್ದು ಬಿಡ್ತೀವಿ, ಇಲ್ಲ ಫೆಬ್ರವರಿ ಆಗ್ಬೋದು. ಹಂಗಾಗಿ ಅದು ಟೈಮ್ ಪ್ರಕಾರ ಕೆಲಸ ಇರೋದೆ ಮಾರ್ಚಿಗೆ ನೀರು ಹೊಡೆಯೋದು. ಮಾರ್ಚ್ 15 ಕಳೆದ್ಮೇಲೆ ಈ ತರ ಫಸ್ಟ್ ನೀರು ಹೊಡೆಯೋದು, ಆ ತರ ಇರೋದು. ಸೆಕೆಂಡ್ ಟರ್ಮ್ ಅಂದ್ರೆ ಮಳೆ ನೋಡ್ಕೊಂಡು ಹೊಡಿತೀವಿ, ಇಲ್ಲಿ ಮಳೆ ಬಿದ್ದಿಲ್ಲ ಅಂದ್ರೆ ಹೊಡಿತೀವಿ. ಈ ಮಳೆ ಆಗೋದ್ರೊಳಗಡೆ ಹೂವೆಲ್ಲ ಸೆಟ್ ಮಾಡ್ಬಿಡ್ತೀರಿ? ಒಂದ್ ಟೈಮ್ ಹೂ ಸೆಟ್ ಮಾಡ್ತೀವಿ, ಹೂ ಸೆಟ್ ಮಾಡಿ ಕರ್ತಿ ಹೋಗಿ ಮಳೆ ಬಂದ್ರೆ ಬ್ಯಾಕಿಂಗ್ ಕೊಡಲ್ಲ, ಮತ್ತೆ ಮಳೆ ಬಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀವಿ, ಮತ್ತೇನ್ ಬ್ಯಾಕಿಂಗ್ ಕೊಡಲ್ಲ. ಮಳೆ ಬಂದ್ ಬಿದ್ದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಗೊಬ್ಬರ ಹಾಕ್ತೀವಿ, ದನಿಂಗ್ ಗೊಬ್ಬರ. ಈಗ ಒಂದ್ಸತಿ ಮಳೆ ಬಿದ್ದ್ಮೇಲೆ ನೆಕ್ಸ್ಟ್ ಬೆಳೆ ಒಂದ್ ವೀಕ್ ಆದ್ಮೇಲೆ ಬೀಳೋ ಚಾನ್ಸಸ್ ಇರ್ಬೋದು ಮಳೆ. ದನಿಂಗ್ ಗೊಬ್ಬರ ಹಾಕ್ಬಿಟ್ರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಅದು. ಮಳೆ ಆಗ್ಬೇಕು ಅಂತಿರೋ ಬೇಡ ಅಂತಿರೋ ಈ ಸಂದರ್ಭದಲ್ಲಿ? ನಮಗೆ ಈಗ ಮಳೆ ಬೇಕು ಹೆಚ್ಚಿನದಾಗಿ. ಇವತ್ತಿನ ಖರ್ಚು ವೆಚ್ಚದಲ್ಲಿ ಡೀಸೆಲ್ ಪೈಪ್ ಲೇಬರ್ಗೆಲ್ಲ ಜಾಸ್ತಿ ಆಗಿದೆ ಕೆಲಸಕ್ಕೆ. ಈ ಪ್ರಕಾರ ನನಗೆ ಮಳೆ ಬೀಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ಹೂವೆಲ್ಲ ಸೆಟ್ ಆದ್ಮೇಲೆ ಮಳೆ ಬಂದ್ಬಿಟ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಅನುಕೂಲ ಆಗುತ್ತೆ. ಆನಂತರ ಒಂದು 15 ದಿವಸಕ್ಕೊಂದ್ಸರಿ, ಒಂದ್ ತಿಂಗಳಿಗೆ ಒಂದ್ಸರಿ ಮಳೆ ಆದ್ರೂ ಒಳ್ಳೇದೇ ಅಲ್ವಾ? ಮಳೆ ಆದ್ರೆ ಒಳ್ಳೇದೇ. ನಾವು ದನಿನ ಗೊಬ್ಬರ ಹಾಕಿರ್ತೀವಿ, ಅದನ್ನ ನೀಟಾಗಿ ತಗೊಳತ್ತೆ ಗಿಡ. ಅದಕ್ಕೆ ಎಷ್ಟು ಇದ್ಬೇಕೋ ಟೆಂಪರೇಚರ್ಗೆ ತಕ್ಕಂಗೆ ತಗೊಳತ್ತೆ, ಇಲ್ಲಾಂದ್ರೆ ಗೊಬ್ಬರ ಬೆಂಡ್ ಬರ್ಬಿಡುತ್ತೆ. ಈ ಮರಗಸಿ ಮಾಡ್ಲಿಕ್ಕೆ ನಿಮ್ಗೆ ಕೃಷಿ ಕಾರ್ಮಿಕರೆಲ್ಲ ಸಿಗ್ತಾರ? ಕೃಷಿ ಕಾರ್ಮಿಕರು ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನಾವು ಹೊರಗಿಂದ ಜನನ ಕರ್ಕೊಂಡು ಬಾಡಿಗೆ ವೆಹಿಕಲ್ ಮಾಡ್ಕೊಂಡು ಕರ್ಕೋಬೇಕು. ಎಲ್ಲೆಲ್ಲಿಂದ ಕರ್ಕೊಂಡ್ ಬರ್ತೀರಿ ಜನಗಳನ್ನ? ನಾವು ಕೊಡ್ಲೇಪೇಟೆ ಸೈಡ್ ಆಚೆ ಸೈಡ್ ಇಂದ, ಅಸ್ಸಾಂನವರೆಲ್ಲ ಇದ್ದಾರಲ್ಲ ಅವರಿಂದ ಕರ್ಕೊಂಡ್ ಬಂದು ನಾವು ಮಾಡಿಸ್ತಿದ್ವಿ. 1,000 ರಿಂದ 1,300 ರೂಪಾಯಿ, 1,500 ರವರೆಗೆ ಬೀಳುತ್ತಾರೆ ಲೇಬರ್ ಕಾಸ್ಟ್ ಬಂದು ಹೋಗಿದ್ದೆಲ್ಲ ಸರ್. ಒಂದ್ ದಿವಸಕ್ಕೆ, ಒಂದ್ ದಿನಕ್ಕೆ ಒಂದ್ ಲೇಬರ್ಗೆ ಅವರು ಮತ್ತೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಗಂಟೆಗೆಲ್ಲ ಕೈ ಬಿಟ್ಬಿಡ್ತಾರೆ, ಅಷ್ಟಾಗುತ್ತೆ. ಒಂದ್ ಲೇಬರ್ಗೆ 1,200 ರಿಂದ 1,500 ಬೀಳುತ್ತೆ. ತುಂಬಾ ದುಬಾರಿ ಆಗ್ಲಿಲ್ವಾ ಅದು? ತುಂಬಾ ದುಬಾರಿ ಆಯ್ತು, ಏನು ಮಾಡಂಗಿಲ್ಲ. ಇವಾಗ ಲೇಬರ್ ಅನಿವಾರ್ಯದಿಂದ ತೋಟನ ಹಾಳ್ಬಿಡಕ್ಕಾಗಲ್ಲ, ಮಾಡ್ಲೇಬೇಕು, ಹಂಗಾಗಿ ಮಾಡ್ತಿದ್ವಿ. ಈಗ ತಾವು ಪದವಿ ಮಾಡಿದ್ರಿ, ಪದವಿ ನಂತರ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ತರದ ಆಲೋಚನೆ ಇತ್ತ? ಆಲೋಚನೆ ಇತ್ತು ಬೇರೆ ಬೆಂಗಳೂರು ಖಾಸಗಿ ಕೆಲ್ಸಕ್ಕೆಲ್ಲ ಹೋಗ್ಬೇಕಂತ. ಅಂದ್ರೆ ಮನೆ ಕಡೆ ತಂದೆಯವರಿಗೂ ಸ್ವಲ್ಪ ಆರೋಗ್ಯ ಬಗ್ಗೆ ಏರುಪೇರಾದ ತಕ್ಷಣ ಇಲ್ಲಿ ನಾವು ಇಲ್ಲೇ ಇದನ್ನ ಕಂಟಿನ್ಯೂ ಮಾಡ್ಬೇಕು, ಅವ್ರು ಮಾಡಿದ ಯಾಕೆ ಬಿಡ್ಬೇಕು ಅಂತ ಆ ತರ ಅನಿಸಿಕೆ ನಾವು ಮಾಡ್ತಾ ಇರೋದು. ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದನ್ನ ಕಾಪಾಡಬೇಕು ಅನ್ನುವಂತ ಉದ್ದೇಶದಿಂದ. ಈಗ ಏಪ್ರಿಲ್ ನಂತರ ಒಂದಷ್ಟು ಹೂವೆಲ್ಲ ಆಗಿರುತ್ತೆ, ಸೆಟ್ ಆಗಿರುತ್ತೆ, ಅದಕ್ಕೆಲ್ಲ ಒಂದಷ್ಟು ಪೌಷ್ಟಿಕಾಂಶಗಳನ್ನ ಒದಗಿಸಬೇಕಾಗತ್ತೆ. ಹೇಗೆ ಮತ್ತೆ ಯಾವ ಟೈಮಲ್ಲಿ ಕೊಡ್ತೀರಿ? ಅದೇ ಪೌಷ್ಟಿಕಾಂಶಗಳು ಅಂದ್ರೆ ಇವಾಗ ಒಂದ್ಸತಿ ಬ್ಯಾಕ್ ನೀರು ಹೊಡೆದಿರ್ತೀವಿ, ಮತ್ತೆ ಬ್ಯಾಕಿಂಗ್ ವೇಟ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಮಳೆ ಬೀಳಲಿಲ್ಲ ಅಂದ್ರೆ ಬ್ಯಾಕಿಂಗ್ ಹೊಡೆದೇ ಹೊಡಿತೀವಿ. ಆ ಟೈಮಲ್ಲಿ ಒಂದ್ಸತಿ ಬ್ಯಾಕಿಂಗ್ ಹೊಡ್ಕೊಂಡು ಆಮೇಲೆ ಗೊಬ್ಬರ ಹಾಕ್ತಿವಿ, ದನಿನ ಗೊಬ್ಬರನ ಹಾಕ್ತಿವಿ ಗಿಡಕ್ಕೆ ಇಷ್ಟು ಅಂತ. ಒಂದ್ ಬುಟ್ಟಿಲಿ ಒಂದ್ ಬುಟ್ಟಿನ 3-4 ಗಿಡಕ್ಕೆ ಆತರ. ದನ ಸಾಕೋರು ಕಮ್ಮಿ ಆಗಿದ್ದಾರೆ ಇವಾಗ, ದನಿನ ಗೊಬ್ಬರಕ್ಕೂ ಬಾರಿ ಕಾಸ್ಟ್ಲಿ ಆಗಿದೆ. ಒಂದು ಟ್ರ್ಯಾಕ್ಟರ್ಗೆ 4,000 ರಿಂದ 5,000 ಆಗಿದೆ. 5,000 ಕೊಟ್ಟರು ದನಿನ ಗೊಬ್ಬರ ಸಿಗ್ತಾ ಇಲ್ಲ. ಇದರಲ್ಲಿ ಎಷ್ಟು ನಾವೇ ಸ್ವಂತ ದನ ಸಾಕಿ ಆ ಗೊಬ್ಬರದಿಂದ ನಮ್ಮ ಮನೆಯಲ್ಲಿ ಬರೋದಂತ ಗೊಬ್ಬರನ ನಮ್ಮ ತೋಟಕ್ಕೆ ಹಾಕ್ತಿವಿ. ನೀವು ದನಕರುಗಳನ್ನು ಸಾಕೊಂಡಿದ್ದೀರಾ? ನಮ್ಮನೆಲ್ಲ ಒಂದ್ 4 ದನ ಇದೆ, ಒಂದ್ ಹಸು ಇದೆ, ಚಿಕ್ಕರ್ಗಳಿದಾವೆ, ಕೋಳಿ ದನ ಎಲ್ಲ ಇದಾವೆ. ನಮ್ ತೋಟಕ್ಕೆ ಏನ್ ಬೇಕೋ ಗೊಬ್ಬರ ಆತರ ನಾವು ಸೇವ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದೀವಿ. ಅನುಕೂಲ ಆಗ್ತಾ ಇದೆ? ಅನುಕೂಲ ಆಗ್ತಾ ಇದೆ. ನಮ್ಗೆ ಏನ್ ಬೇಕೋ ನಮ್ ತೋಟಕ್ಕೆ ಗೊಬ್ಬರ, ನಮ್ ಗದ್ದೆಗೆ ಏನ್ ಬೇಕೋ, ನಮ್ಮ ಕೃಷಿಗೆ ಏನು ಗೊಬ್ಬರ ಬೇಕೋ ಅದನ್ನ ನಾವೇ ಪ್ರಿಪೇರ್ ಮಾಡ್ಕೊತಾ ಇದೀವಿ. ಕಾಫಿಯಲ್ಲಿ ಚಿಗುರು ಮಾಡ್ಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ, ಏನು ಚಿಗುರು ಅಂತ ಅಂದ್ರೆ ಯಾವಾಗ ಮಾಡುವಂತದ್ದು ಅದನ್ನ? ಚಿಗುರು ಅಂದ್ರೆ ಇವಾಗ ದನಿನ ಗೊಬ್ಬರ ಹಾಕಿರ್ತೀವಿ, ಮತ್ತೆ ಜೂನ್ ಟೈಮಲ್ಲಿ ಮಿಕ್ಸರ್ ಹಾಕ್ತಿವಿ. ಮಿಕ್ಸರ್ ಗೊಬ್ಬರ ಹಾಕ್ಬೇಕಾದ್ರೆ ಚಿಗುರು ಬರುತ್ತೆ, ಮಳೆ ಜಾಸ್ತಿ ಆಗ್ತಾ ಇರ್ತದೆ ಜೂನ್ ಟೈಮಲ್ಲಿ. ಅವಾಗ ಫಸ್ಟ್ ಚಿಗುರನ್ನ ತೆಗೆದ್ರೆ ನೆಕ್ಸ್ಟ್ ಗಿಡಗಳಿಗೆ ಅವಾಯ್ಡ್ ಆಗುತ್ತೆ. ಅದೇನು ಫಸಲಿಗೆ ಬೇಕೋ ಅದಕ್ಕೆ ಕಾಯಿ ಈಚು ಬಂದಿರುತ್ತಲ್ಲ ಅದಕ್ಕೆ ಚಿಗುರು ತೆಗೆದ್ರೆ, ಚಿಗುರು ತೆಗಿಲಿಲ್ಲ ಅಂದ್ರೆ ಅದು ತಗೋತಾ ಇರುತ್ತೆ. ನಾವೇನ್ ಗೊಬ್ಬರ ಹಾಕಿರ್ತೀವಿ ಆ ಚಿಗುರನ್ನ ಅದು ಎಲ್ಲ ಹೇಳ್ಕೊಡ್ತಾ ಇರುತ್ತೆ. ಆ ಚಿಗುರನ್ನ ಕಟ್ ಮಾಡಿದ್ರೆ ಕಾಯಿ ಈಚೆಗೆ ಸ್ವಲ್ಪ ದಪ್ಪ ಬರುತ್ತೆ. ಚಿಗುರು ಮಾಡ್ಲೇಬೇಕು ವರ್ಷ ವರ್ಷ? ವರ್ಷ ವರ್ಷ ಚಿಗುರು ಮಾಡ್ಲೇಬೇಕು, ಇಲ್ಲಾಂದ್ರೆ ಗಿಡ ಬೆಳವಣಿಗೆ ಬರಲ್ಲ, ಕಾಫಿ ಇಳುವರಿ ಬರಲ್ಲ. ಯಾವ್ಯಾವಾಗ ಚಿಗುರು ಮಾಡಿಸ್ತೀರಿ? ನಾವು ಅದೇ ಜೂನ್ ಟೈಮಲ್ಲಿ ಒಂದ್ಸತಿ ಮಾಡ್ತೀವಿ, ಮತ್ತೆ ಸೆಕೆಂಡ್ ಗೊಬ್ಬರ ಯಾವಾಗ ಹಾಕ್ತೀವಿ ಅಕ್ಟೋಬರ್ ಅಲ್ಲಿ, ಆಗಸ್ಟ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಹಾಕ್ತೀವಲ್ಲ, ಅವಾಗ ಒಂದ್ ಟೈಮ್ ಚಿಗುರು ಮಾಡ್ತೀವಿ. ಗೊಬ್ಬರ ಹಾಕಿದ ತಕ್ಷಣ ಚಿಗುರು ಮಾಡ್ಲೇಬೇಕು. ಚಿಗುರು ಮಾಡ್ಲಿಲ್ಲ ಅಂದ್ರೆ ಅದ್ ಹಾಕಿರೋ ಗೊಬ್ಬರ ಎಲ್ಲ ಅದ್ ಹೇಳ್ಕೊಬಿಡುತ್ತೆ, ಚಿಗುರಿಗೆ ಆಗುತ್ತೆ, ಆ ಗಿಡ ಡೆವಲಪ್ಮೆಂಟ್ ಬರಲ್ಲ, ಹೂ ಹೆಚ್ಚು ಕಾಯಿಗೆ ಡೆವಲಪ್ಮೆಂಟ್ ಬರಲ್ಲ. ಈಗ ಚಿಗುರನ್ನ ಮಾಡ್ತಿರಲ್ಲ, ಚಿಗುರು ಮಾಡ್ಲಿಕ್ಕೆ ಸ್ವಲ್ಪ ಅನುಭವಿ ಕೃಷಿಕರ ಬೇಕಾಗತ್ತಲ್ವಾ? ಅನುಭವಿ ಕೃಷಿಕರ ಬೇಕು, ಅದ ಎಕ್ಸ್ಪೀರಿಯನ್ಸ್ ಇದ್ದವರೇ ಬೇಕು. ವ್ಯತ್ಯಾಸ ಆದ್ರೆ ಮತ್ತೆ ಈಗ ಚಿಗುರು ಮಾಡೋ ಟೈಮಲ್ಲಿ ಕಸಿ ಮಾಡೋ ಟೈಮಲ್ಲಿ ರೆಕ್ಕೆಗಳೆಲ್ಲ ಕಡ್ದ್ಬಿಟ್ರೆ ನೆಕ್ಸ್ಟ್ ಗೆ ಫಸಲ ರೆಕ್ಕೆಗಳು ಬರಲ್ಲ. ಅದೇನು ಅನುಭವಿಗಳಿರ್ತಾರೆ ಅವರೇ ಆಗ್ಬೇಕು. ಅದಕ್ಕೆ ಅವರು ಸಿಗ್ತಾರ ನಿಮ್ಗೆ? ಸಿಗ್ತಾರೆ, ನಮ್ ಗ್ರಾಮದಲ್ಲೇ ಇದಾರೆ. ಮತ್ತೆ ನಮ್ಮ ತಾಯಿಯವರಿಗೆ ಇವರು ಆಚೆ ಈಚೆ ಇದು ಮುಯ್ಯಾಳು ಅಂತ ಮಾಡ್ತೀವಲ್ಲ, ಅದನ್ನ ಮಾಡ್ಕೊಂಡು ಮಾಡ್ತಾರೆ. ಈ ಲೇಬರ್ನ ಕರ್ಕೊಂಡ್ರೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಅದ್ರ ಬಗ್ಗೆ, ಇವರೇ ಮುಯ್ಯಾಳು ಅಂತ ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಮುಯ್ಯಾಳ ಪದ್ಧತಿ ಈಗಲೂ ಇದೆಯಾ ಇಲ್ಲಿ? ಈಗಲೂ ಇದೆ, ಆದ್ರೆ ಸ್ವಲ್ಪ ಕಡಿಮೆ ಆಗಿದೆ, ಮೊದ್ಲಿನಕ್ಕಿಂತ ಕಮ್ಮಿ ಆಗಿದೆ. ಮುಯ್ಯಾಳ ಪದ್ಧತಿ ಅಂದ್ರೆ ಹೇಗೆ ಮತ್ತೆ ಏನ್ ಅನುಕೂಲ ಆಗುತ್ತೆ ಅದರಿಂದ? ಮುಯ್ಯಾಳ ಪದ್ಧತಿ ಅಂದ್ರೆ ಲೇಬರಿಗೆ ಕೊಡಕ್ ಅಷ್ಟು ಉಳಿಯುತ್ತೆ ನಮಗೆ. 10 ಗಂಟೆ 10:30 ತೋಟಕ್ಕೆ ಹೋಯ್ತಾರೆ, 5:45 ಆಗುತ್ತೆ ಮನೆಗೆ ಬರೋದು. ಮಧ್ಯಾಹ್ನ ಅವರ ಊಟಕ್ಕೆ ಫ್ರೀ. ಅದೇ ನಮ್ಮ ಮನೆಗೆ ಇವ್ರು ಬಂದಿರ್ತಾರೆ, ಇವ್ರ ಮನೆಗೆ ನಾವು ಅವ್ರ ಮನೆ ಕೆಲಸ ಮಾಡ್ಕೊಡ್ತೀವಿ. ಅದೇ ತರ ಮುಯ್ಯಾಳಲ್ಲಿ ಆಗುತ್ತೆ, ಲೇಬರಿ ಕೂಡ ಕಾಸ್ಟ್ ಉಳಿಯುತ್ತೆ. ನಮಗೆ ಒಂದು 10 ಆಳ್ಬೇಕಾ, ಈಗ 10 ದಿನ ಅವ್ರ ಮನೆಗೆಲ್ಲ ಪಕ್ಕ ಎಲ್ಲ ಮಾತಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಹೋಯ್ತಿದ್ವಿ. ಮುಯ್ಯಾಳ ಪದ್ಧತಿಯಲ್ಲಿ ಏನಾದ್ರು ಸಮಸ್ಯೆಗಳು ಬರುತ್ತೆ? ಸಮಸ್ಯೆಗಳೇನಿಲ್ಲ. ಈಗ ನಿಮ್ ಮನೆಗೆ ನಾವು ಕೆಲ್ಸಕ್ಕೆ ಬರ್ತೀವಿ ಅಂದ್ರೆ ಅವ್ರ ಯಾವತ್ತಿಂದ ಊಟ ಏನಿರುತ್ತೆ ಅದು ಊಟದ್ದು ಎಲ್ಲ ಅವ್ರ ವ್ಯವಸ್ಥೆ ಮಾಡ್ತಾರೆ. ಅಷ್ಟೇ ಇನ್ನೇನಿಲ್ಲ, ಸಮಸ್ಯೆಗಳು ಅಂತ ಏನಿರೋದಿಲ್ಲ. ಈಗ ನಿಮ್ ಮನೇದು ಇವತ್ತು ಕೆಲಸ ಮುಗಿದ್ರೆ ನಾಳೆ ನಮ್ಮ ಮನೇದು ಬನ್ನಿ ಅಂತ ಹಿಂಗೆಲ್ಲ ಮಾತಾಡ್ಕೊಂಡು ಮುಯ್ಯಾಳ ಬಗ್ಗೆ ಮಾತಾಡ್ತೀವಿ. ಎಷ್ಟು ದಿವಸ ಈ ಮುಯ್ಯಾಳ ಪದ್ಧತಿಯನ್ನು ಮಾಡ್ತಾರೆ? ಈಗ ನಾವು ರೇರ್ ಆಗಿ ಲೇಬರ್ ಕಿಂತ ಇದನ್ನ ಹೆಚ್ಚಿನದಾಗಿ ಬೆಳೆಸ್ಕೊಂಡು ಹೋಗ್ತಾರೆ, ನಾವು ಆಗಿಂದ ಬೆಳೆಸ್ಕೊಂಡ್ ಬಂದಿದ್ದೀವಿ. ಆದ್ರೆ ಕಾಫಿ ಸೀಸನ್ ಅಲ್ಲಿ ಒಂದು ಮುಯ್ಯಾಳಿಗೆ ಲೇಬರ್ ಬಗ್ಗೆ ಒಂದು ಇದಾಗುತ್ತೆ, ಕೊರತೆ ಆಗುತ್ತೆ. ಅದು ಬಿಟ್ರೆ ಅವಾಗ ಹೆಚ್ಚಿನದಾಗಿ ಹೊರಗಡೆ ಲೇಬರ್ನ ಕರ್ಕೋತೀವಿ ಕಾಫಿ ಸೀಸನ್ ಅಲ್ಲಿ. ಅದ್ ಬಿಟ್ರೆ ಇನ್ನೆಲ್ಲ ಕಸಿ ಸೀಸನ್ ಒಂದು ಕರ್ಕೋಬಹುದು. ಅವು ಏನಂದ್ರೆ ಆನ್ ಟೈಮಲ್ಲಿ ಕಸಿ ಮಾಡಬೇಕು ಅಂತೇಳಿ ಇರುತ್ತಲ್ಲ, ನೀರು ಹೊಡಿಬೇಕು ಅಂತ ಇದರಲ್ಲಿ ಸೀಸನ್ ಟೈಮಲ್ಲಿ ಕಸಿ ಮತ್ತೆ ಹಣ್ಣು ಕೊಯ್ಯಲಿಕ್ಕೆ ಲೇಬರ್ ಕರ್ಕೋತೀವಿ. ಅದ್ ಬಿಟ್ರೆ ಬೇರೆ ಚಿಗುರು ಈ ತರ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ಮುಯ್ಯಾಳಲ್ಲೇ ನಡ್ಕೊಂಡು ಹೋಗ್ತಿದ್ ಈಗ. ಈಗ ನಾವು ಒಬ್ಬರ ಮನೆಗೆ ಹೋದ್ರೆ ಬೇರೆಯವರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡ್ತಾರೆ? ಸಮಯಕ್ಕೆ ಬರ್ತಾರೆ, ಯಾಕೆಂದ್ರೆ ಹೆಚ್ಚಿನದಾಗಿ ಒಂದ್ 2-3 ದಿನ ಫಸ್ಟ್ ಹೇಳ್ಕೊಂಡಿರ್ತೀವಿ, ಇವತ್ತು ನನ್ ಮನೇದ್ ಕೆಲಸ ಇದೆ, ನಾಳೆ ನಿನ್ ಮನೇದ್ ಮಾಡೋಣ, ಆತರ ಹೇಳ್ಕೊಂಡಿರ್ತೀವಿ. ಹಂಗಾಗಿ ಬಂದೇ ಬರ್ತಾರೆ. ಅದರಿಂದ ತುಂಬಾ ಅನುಕೂಲ ಆಗುತ್ತಲ್ವಾ? ತುಂಬಾ ಅನುಕೂಲ ಆಗುತ್ತೆ, ಯಾಕೆಂದ್ರೆ ಲೇಬರ್ನ ಕಾಯ್ಬೇಕು ಅಂತ ಒಂದ್ ಕೊರತೆ ಇಲ್ಲ. ನಮ್ ಟೈಮಿಗೆ ನಾವು ಹೇಳ್ಕೊಂಡ ಮೇಲೆ ಬಂದೇ ಬರ್ತಾರೆ ಅಂತ ನಮಗೆ ಒಂದ್ ಗ್ಯಾರಂಟಿ ಇದೆ. ಈಗ ಲೇಬರಿಗೆ ನಾವು ಹೇಳಿ ನಾಳೆ ಬರ್ತೀವಿ ಅಂತ ಹೇಳಿರ್ತಾರೆ, ಅಲ್ಲಿಗೆ ಒಂದು ಕಾರಣ ಆಗುತ್ತೆ, ನಾನು ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅಂತ ಏನಾರ ಒಂದ್ ಕಾರಣ ಹೇಳ್ತಾರೆ, ಅವ್ರು ಕ್ಯಾನ್ಸಲ್ ಆಗುತ್ತೆ. ಆತರ ಇಲ್ಲ, ಇದು ಮುಯ್ಯಾಳ ಅಂದ್ಮೇಲೆ ಅವ್ರು ನಮಗೆ ನಾಳೆ ಬಂದೇ ಬರ್ತಾರೆ, ಇವತ್ತು ನಾವು ಅವ್ರಿಗೆ ಹೋಗ್ಲೇಬೇಕು ಅಂತ ಆತರ ಒಂದ್ ಅನಿಸಿಕೆಯಲ್ಲಿ ಅವ್ರು ಬಂದೇ ಬರ್ತಾರೆ. ಕಾಫಿ ಜೊತೆಗೆ ಕಾಳುಮೆಣಸು ಹಾಕೊಂಡಿದ್ರೆ? ಕಾಳುಮೆಣಸು ಹಾಕೊಂಡಿದ್ವಿ. ಎಷ್ಟು ಬಳ್ಳಿ ಇದಾವೆ? ಬಳ್ಳಿ ಇದೆ ಸ್ವಲ್ಪ, ಈ ಸೀಸನ್ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಹೋಗ್ಬಿಡ್ತು, ಇರೋ ಬಳ್ಳಿ ಇದೆ. ಆದ್ರೆ ಫಸಲು ಈ ಸದ್ಯ ಸ್ವಲ್ಪ ಕಮ್ಮಿ ಇದೆ, ಫಸಲು ಕಡಿಮೆ ಇದೆ. ಫಸಲು ಕಡಿಮೆ, ಯಾಕೆ ಕಡಿಮೆ ಆಯ್ತು ಈ ಸರಿ ಫಸಲು? ಯಾಕೆ ಕಡಿಮೆ ಅಂದ್ರೆ ಮಳೆ ಸ್ವಲ್ಪ ಜಾಸ್ತಿ ಆಯ್ತು, ಅವಾಗ ನಾವ್ ಅದಕ್ಕೇನು ಗೊಬ್ಬರ ಮೆಡಿಸನ್ ಮಾಡ್ಬೇಕು ಬೋಡ ಹೊಡಿಯೋದು ಇದೆಲ್ಲ ಮಾಡ್ತಿದೀವಿ. ಅಂತರೂ ಬಳ್ಳಿ ಉಳಿದಿದೆ ಬಿಟ್ರೆ ಮೆಣಸು ಫಸಲು ಕಡಿಮೆ ಆಗಿದೆ. ಮಳೆ ವಿಪರೀತ ಆಗಿ ನಮ್ ಭಾಗಕ್ಕೆಲ್ಲ 100-120 ಇಂಚ್ ಮಳೆ ಸಾಕು, 180-200 ರೀಚ್ ಆಗಿದೆ ಮಳೆ ಸತಿ. ಹಂಗಾಗಿ ಸ್ವಲ್ಪ ಕಾಳು ಕಟ್ಲಿಕ್ಕೆ ಅದಕ್ಕೆ ಅವಕಾಶ ಆಗ್ಲಿಲ್ಲ. ಒಳ್ಳೆ ಕಾಳುಮೆಣಸಿನ ಫಸಲು ಬರಬೇಕು ಅಂತ ಹೇಳಿದ್ರೆ, ಇಳುವರಿ ಬರಬೇಕು ಅಂತ ಹೇಳಿದ್ರೆ ಏನೇನು ಕೆಲಸಗಳನ್ನು ಮಾಡಬೇಕು? ಕೆಲಸಗಳು ಇವಾಗ ನೀರು ಹೊಡೆದಿರ್ತೀವಿ, ಈ ಟೈಮಲ್ಲಿ ರೋಬಷ್ಟಕ್ಕಾದ್ರೆ ಅರಾಬಿಕ ಕರೆ ನೀರು ಹೊಡಿತೀವಿ, ಮತ್ತೆ ಬುಡನ ಬಿಡಿಸ್ಬಿಟ್ಟು ಅದಕ್ಕೆ ಧನಿನ ಗೊಬ್ಬರ ಟೈಕೋಟರ್ಮ ಈ ತರ ಹಾಕ್ಬೇಕು, ಮತ್ತೆ ಅದನ್ನ ಆವಿ ಆಗದಿರ್ತಿ ಬಡ್ಡೆಗೆ ಮುಚ್ಚಬೇಕು, ಮೈಲ್ ತತ್ತು ಈ ತರ ಎಲ್ಲ ಹಾಕ್ಬೇಕು. ಟಿಮೆಂಟ್ ಎಲ್ಲ ಹುಳ ಹೊಡೆದಿದ್ದಂಗೆ ಬಡ್ಡೆ ಮೇನ್ ಹುಳ ಹೊಡೆದಿದ್ದಂಗೆ ಮೇಂಟೈನ್ ಮಾಡಿದ್ರೆ ಬೀಳೋ ದಷ್ಟಪುಷ್ಟವಾಗಿರುತ್ತೆ, ಒಳ್ಳೆ ಫಸಲು ಬರುತ್ತೆ. ಮತ್ತೆ ಒಳ್ಳೆ ದಾರ ಕಟ್ಟತ್ತೆ. ಇವಾಗ ಮಳೆಯಲ್ಲಿ ಏನು ಸೆಟ್ ಆಗಿರುತ್ತೆ ಅದನ್ನ ಬೋರ್ಡ ಹೊಡೆದ್ಮೇಲೆ ನಾವು ಉಳಿಸ್ಕೊಳ್ಬೇಕು. 40 ದಿನಕ್ಕೆ ಒಂದ್ಸತಿ ಸ್ಟಾರ್ಟಿಂಗ್ ಒಂದ್ಸತಿ ಬೋರ್ಡ ಹೊಡೆದ್ಮೇಲೆ ಮತ್ತೆ 40 ದಿನಕ್ಕೆ ಬೋರ್ಡ ಹೊಡೆದ್ರೆ ಅದೇನು ಕಾಲ್ ಕಟ್ಟಿರುತ್ತೆ ಅದು ಉಳಿಯುತ್ತೆ, ಇಲ್ಲ ಅಂದ್ರೆ ಡ್ರಾಪ್ ಆಗುತ್ತೆ. 40 ದಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕಾಫಿ ಕೊಯ್ಲಿಗೆ ಸಂಬಂಧಪಟ್ಟಂಗೆ ಕೃಷಿ ಕಾರ್ಮಿಕರ ಕೊರತೆ ಇದೆ ಅಂತ ಹೇಳಿ ತುಂಬಾ ಜನ ತುಂಬಾ ಕಷ್ಟಪಡ್ತಾರೆ, ಮತ್ತೆ ತುಂಬಾ ಅಳಲನ್ನ ತೋಡ್ಕೊಳ್ತಾರೆ. ಹೇಗಿದೆ ಈ ಕಾಫಿ ಕೊಯ್ಲಿನ ಸಂದರ್ಭದಲ್ಲಿ ಕೃಷಿಕರ ಅವಲಂಬನೆ? ಕೃಷಿಕರ ಅವಲಂಬನೆ ಕಾಫಿ ಕೊಯ್ಯೋ ಟೈಮಲ್ಲಿ ಜನನ್ ಮೈಂಡ್ ಅಲ್ಲಿ ಏನಿರೋದಂದ್ರೆ ನಂದು ಫಸ್ಟ್ ಕೊಯ್ದಾಗಬೇಕು, ಎಲ್ಲಿ ರೇಟ್ ಬಿದೋಗುತ್ತೆ ಆತರ ಕೊರೆ ಇರ್ತಾರೆ, ನಾನು ಫಸ್ಟ್ ಒಣಗಿಸಿ ಮಾರಬೇಕು ಅಂತ ಆತರ ಒತ್ತಡ ಇರುತ್ತೆ. ಹಂಗಾಗಿ ನನಗೆ ಫಸ್ಟ್ ಬೇಕು, ನನಗೆ ಫಸ್ಟ್ ಬೇಕು ಅಂತಾರೆ ಜನಗಳು. ಲೇಬರು ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗಿದೆ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಲೇಬರ್ ಸಿಗ್ಲಿಲ್ಲ ಅಂದ್ರೆ ನಮ್ದು ಮಾಮೂಲಿ ಏನ್ ಮುಯ್ಯಾಳು ಅಂತ ಮಾಡ್ತಿರ್ತೀವಿ, ಅದರಲ್ಲೇ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಲೇಬರ್ ಸಿಕ್ಕಿದ್ರೆ ಲೇಬರ್ ನ ಕರ್ಕೊಯ್ತೀವಿ. ಕಡಿಮೆ ಹಿಡುವಳಿ ಇದ್ದಷ್ಟು ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಅಲ್ವಾ? ಕಡಿಮೆ ಇದ್ದಷ್ಟು ಒಳ್ಳೇದೆ, ನಾವೇ ಮಾಡ್ಕೋಬಹುದು, ನಾವೇ ಮಾಡ್ಕೋಬಹುದು. ಲೇಬರ್ ಕೂಡ ಸ್ವಲ್ಪ ಉಳಿಯುತ್ತೆ, ಇಲ್ಲಾಂದ್ರೆ ಅವರಿಗೆ ಎಲ್ಲ ಕೊಟ್ರೆ ನಮಗೇನು ಉಳಿಯಲ್ಲ. 100% ಅಲ್ಲಿ ಒಂದು 60% ಲೇಬರ್ ಗೆ ಕೊಟ್ಟರೆ ನಮಗೆ 40% ಉಳಿಯೋದು, ಮತ್ತೆ ತೋಟ ಮೇಂಟೆನೆನ್ಸ್ ಮಾಡೋದು ಕಷ್ಟ ಇರುತ್ತೆ. ಸುಮಾರು ಭತ್ತನು ಕೂಡ ಬೆಳ್ಕೊಳ್ತೀವಿ ವರ್ಷ ವರ್ಷ ಅಂತ ಹೇಳಿದ್ರಿ, ಎಷ್ಟು ಎಕರೆನಲ್ಲಿ ಬೆಳಿತೀರಿ? ನಮ್ದು ಜಮೀನ್ ಇರೋದು ಕಮ್ಮಿ, 1.5-2 ಎಕರೆ ಇದೆ. ಅದ್ರಲ್ಲಿ ಏನು ಬೆಳಿತೀವಿ ಬೆಳಿತೀವಿ. ಅದರಲ್ಲಿ ಈ ಸತಿ ಒಂದ್ ಸ್ವಲ್ಪ ಆನೆಗಳೆಲ್ಲ ಹಾಳು ಮಾಡ್ಬಿಟ್ಟು ಆನೆ ಕಾಟ ಜಾಸ್ತಿ ಆಗಿದೆ ನಮ್ ಚಿಕ್ಕಲಸ್ಪುರ ಭಾಗದಲ್ಲಿ, ಹಂಗಾಗಿ ಸ್ವಲ್ಪ ಈ ವರ್ಷ ತಗೊಳಕ್ ಆಗ್ಲಿಲ್ಲ ಭತ್ತನ, ತುಂಬಾ ಹಾಳು ಮಾಡ್ಬಿಟ್ಟು ಹಾನಿ ಮಾಡ್ಬಿಟ್ಟು. ಯಾವ ತಳಿ ಭತ್ತ ಬೆಳ್ಕೊಳ್ತೀರಿ? ನಾವು ತುಂಗಾ ಬೆಳಿತೀವಿ. ತುಂಗಾ ಬೆಳಿತೀರಿ, ಏನ್ ತುಂಗದ ಒಂದು ವಿಶೇಷ? ತುಂಗಾ ಅಂದ್ರೆ ನಮ್ಮ ಲ್ಯಾಂಡಿಗೆ ನಮ್ಮ ಭಾಗಕ್ಕೆ ತುಂಗಾ ಚಳಿ ಮಳೆಗೆ ಅಡ್ಜಸ್ಟ್ ಆಗಿದೆ ಆ ಭತ್ತ. ಇಲ್ಲ ಬೇರೆ ಭತ್ತಗಳ ಬೆಳೆದ್ರೆ ನಮಗೆ ಲೇಟ್ ಆಗೋತ್ತೆ ನಾಟಿ ಮಾಡೋದು, ಇಲ್ಲ ಬೇಗ ಆಗ್ಬೋದು. ಹಾಗೇನು ಇದು ಮಾಡ್ತೀವಿ, ಚಳಿಗೆ ಸಿಕ್ಕಿದ್ರೆ ಭತ್ತ ಕಾಲು ಕಟ್ಟಲ್ಲ, ಹಂಗಾಗಿ ಡ್ರಾಪ್ ಆಗ್ಬಿಡುತ್ತೆ ಮತ್ತೆ ಜಳ್ಳಾಗ್ಬಿಡುತ್ತೆ. ಹಂಗಾಗಿ ನಮಗೆ ತುಂಗಾ ನಮ್ಮ ಭಾಗಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಭತ್ತ. ವರ್ಷ ವರ್ಷ ತುಂಗಾನೇ ಬೆಳಿತಾರೆ? ಹೇಗೆ? ನಾವು ವರ್ಷ ವರ್ಷ ತುಂಗಾ ಬೆಳಿತಿದ್ವಿ, ಈ ಸತಿ ಮನೆಗೆ ಊಟಕ್ಕೆ ಅಂತೇಳಿ ಅಮೋಗ ಅಂತ ಬೆಳ್ಕೊಂಡಿದ್ವಿ. ಅದು ಪರವಾಗಿಲ್ಲ, ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿದೆ ಊಟಕ್ಕೂ ಚೆನ್ನಾಗಿದೆ ಭತ್ತ. ಅದು ಅಮೋಗ ಅಮೋಗ ಎಷ್ಟು ಇಳುವರಿ ಬಂತು? ಇಳುವರಿ ನಮ್ಮ ಊಟಕ್ಕೆ ನಾವೊಂದು 35-40 ಚೀಲ ಇಟ್ಕೋತೀವಿ, ಕಡಿಮೆ ಒಂದು 12-15 ಕ್ವಿಂಟಲ್ ಇಟ್ಕೋತೀವಿ ಊಟಕ್ಕೆ. ಅಷ್ಟು ಭತ್ತ ನಮಗೆ ಸಾಕು ಊಟಕ್ಕೆ, ಅದೇ ಇಟ್ಕೊಂಡಿದ್ವಿ. ಇಳುವರಿ ಚೆನ್ನಾಗಿದೆ. ಭತ್ತದಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಭತ್ತದಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂದ್ರೆ ನಾವೀಗ ಬೇಸಿಗೆಲಿ ಗದ್ದೆ ಹೋದ ತಕ್ಷಣ ದನಿನ ಗೊಬ್ಬರ ಹಾಕ್ಬೇಕು ಗದ್ದೆಗೆ, ಇಲ್ಲಾಂದ್ರೆ ಡಯಂಚ ಸೆಣಬು ಅಂತ ಈ ತರ ಹಸಿರ ಎಲೆ ಗೊಬ್ಬರಗಳು ಭೋಗಕ್ಕೆ ಹಾಕ್ಬೇಕು, ಇಳುವರಿ ಬರುತ್ತೆ. ಏನು ಗದ್ದೆಗೆ ಭೋಗ ಆಗ್ಲಿಲ್ಲ ಅಂದ್ರೆ ಇಳುವರಿ ಬರಲ್ಲ. ಅದೇನ್ ಭತ್ತ ಬಿಡಬೇಕು ಅಷ್ಟೇ ಬಿಡೋದು, ಇಳುವರಿ ಬರಲ್ಲ, ಕಾಳು ಸರಿ ಕಟ್ಟಲ್ಲ, ಜಳ್ಳಾಗುತ್ತೆ, ಈ ತರ ಆಗುತ್ತೆ. ಗದ್ದೆಗಳಲ್ಲಿ ಈ ಬೇಸಿಗೆ ಬೆಳೆ ಮಾಡ್ತೀರ? ಬೇಸಿಗೆಗಳು ಅದೇ ಬೀನ್ಸ್ ನೆಡ್ತೀವಿ, ಬೀನ್ಸ್ ಬಿಟ್ರೆ ಹಿಂದೆಲ್ಲ ಮೆಣಸುಗಳನ್ನ ಮಾಡ್ತಾ ಇದ್ವಿ. ಈಗೆಲ್ಲ ಮಧ್ಯವರ್ತಿಗಳು ಜಾಸ್ತಿ ಆಗಿದ್ದಾರೆ, ಅವರಿಗೆ ಎಲ್ಲ ಹೋದ್ರೆ ನಮಗೇನು ಉಳಿಯಲ್ಲ, ಹಂಗಾಗಿ ಮೆಡಿಸನ್ ಎಲ್ಲ ಜಾಸ್ತಿ ಬೇಕಿವಾಗ. ಮೊದ್ಲಿನ ತರ ಈಗ ಬಿಸಿಲು ಟೆಂಪರೇಚರ್ ಎಲ್ಲ ಜಾಸ್ತಿ ಇದೆ, ಹಂಗಾಗಿ ಏನು ನೀರು ಹಾಕಿದ್ರು ಡ್ರೈ ಆಗುತ್ತೆ ಈ ಬಿಸಿಲಲ್ಲೆಲ್ಲ, ಡೈಲಿ ನೀರು ಬಿಡ್ಬೇಕು, ಹುಳಗಳು ಜಾಸ್ತಿ ಮೆಣಸಿಗಿಡಕ್ಕೆ, ಕಾಯಿಗೆಲ್ಲ ಹುಳ ಹೊಡೆಯುತ್ತೆ, ಹಂಗಾಗಿ ಇವಾಗ ಸ್ವಲ್ಪ ಮೆಣಸಿಗಿಡೆಲ್ಲ ಕಮ್ಮಿ ಮಾಡಿದ್ದಾರೆ. ಬೇಸಿಗೆ ಬೆಳೆ ತಡ್ನಿ ಜೋಳ ದನಗಳಿಗೆ ಜೋಳ, ಅದ್ ಬಿಟ್ಟರೆ ಶುಂಠಿ ಬೀನ್ಸ್ ಇಷ್ಟು ಬೆಳಿತೀವಿ ಅಷ್ಟೇ. ಹೀಗೆ ತರಕಾರಿ ಬೆಳೆಗಳನ್ನ ಏನ್ ಬೆಳಿತೀರ? ಮೆಣಸಿನಕಾಯಿ ಆಗ್ಬೋದು ಮತ್ತೆ ಬೀನ್ಸ್ ಆಗ್ಬೋದು, ಇದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ತರಕಾರಿ ಬೆಳೆ ಈಗ ಬೀನ್ಸ್ ಎಲ್ಲ ಮಾಡಿದ್ರೆ ಮನೆ ಹತ್ರಕ್ಕೆ ಹೊಲದ ಹತ್ರಕ್ಕೆ ಬಂದು ಗಾಡಿಲಿ ತಗೋಯ್ತಾರೆ, ಇಲ್ಲಾಂದ್ರೆ ನಾವು ನಮ್ಮ ನಿಯರು ಶನಿವಾರ ಸಂತೆ, ನಮಗೆ ಸಂತೆ ಶನಿವಾರ ಶನಿವಾರ ಸಂತೆ ನಡೆಯುತ್ತೆ, ಅಲ್ಲಿಗೆ ಏನು ಎಲ್ಲ ಈಗ ಊರವರೆಲ್ಲ ಒಂದ್ 4-5 ಜನ ಎಲ್ಲ ಬಾಡಿಗೆ ಮಾಡ್ಕೊಂಡು ಒಂದು ಗಾಡಿಲಿ ಬಾಡಿಗೆ ಇರುತ್ತೆ, ಆ ಗಾಡಿಲಿ ತಗೊಂಡೋಗ್ತೀವಿ, ಅವ್ರಿಗೆ ಇಷ್ಟ ಅಂತ ದುಡ್ಡು ಕೊಟ್ಟು ಬಾಡಿಗೆ ಗಾಡಿಗೆ ತಗೊಂಡೋಗ್ತೀವಿ. ಈ ಬೀನ್ಸ್ ಜೋಳ ಈ ತರದನ್ ಬೆಳೆಯುವಂತದ್ದು ಅನುಕೂಲ ಅಂತೀರೋ ಅಥವಾ ಮೆಣಸಿನಕಾಯಿ ಬೆಳೆತದ್ದು ಅನುಕೂಲ ಅಂತೀರಾ? ಮೆಣಸಿನಕಾಯಿ ಬೆಳೆಯೋದ್ ಅನುಕೂಲ ಅಂತಿಲ್ಲ, ಅದಕ್ಕೆ ಮೆಡಿಸನ್ ಇವಾಗ ಇತ್ತೀಚೆಗೆ ಜಾಸ್ತಿ ತಗೊಳ್ತಿದೆ ಅದು, ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದೆ, ಇವಾಗೆಲ್ಲ ಮೆಡಿಸನ್ಗೆ ಭೂಮಿ ಅಡಿಟ್ ಆಗೋಗ್ಬಿಟ್ಟಿದೆ, ಮೆಡಿಸನ್ ಇಲ್ದೆಲ್ಲ ಏನು ಬರಲ್ಲ, ಆತರ ಆಗಿದೆ. ಬೀನ್ಸ್ ಮತ್ತೆ ದನಗಳಿಗೆ ನಾವು ಜೋಳ ಬೆಳೆದೆ ಬೆಳಿಬೇಕು, ಇವಾಗ ಬೇಸಿಗೆಲಿ ಹುಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ಹಸಿರು ಹುಲ್ಲು ಕಮ್ಮಿ ದನಗಳಿಗೆ, ಹಂಗಾಗಿ ಜೋಳ ಹಾಕತೀವಿ. ಅದನ್ನ ದನಕರುಗಳು ಎಷ್ಟು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಒಂದು ಹಸು ಇದೆ, ಒಂದೆರಡು ಕರ ಇದೆ ಅಷ್ಟೇ. ಅದಕ್ಕೆಲ್ಲ ಮೇವು ಹುಲ್ಲು ಇವೆಲ್ಲ ಹೆಂಗೆ ಮಾಡ್ತೀರಿ? ಹುಲ್ಲೆಲ್ಲ ಅದನ್ನ ನಾಟಿ ಮಾಡಿರ್ತೀವಲ್ಲ, ಆ ಹುಲ್ಲು ಮಿಷಿನ್ಗೆಲ್ಲ ಬರುತ್ತಲ್ಲ, ಅದನ್ನ ರೋಲ್ ಮಾಡಿ ಇಲ್ಲ ಹಂಗೆ ಪಿಂಡಿ ಕೈಯಲ್ಲಿ ಕಟ್ಕೊಂಡು ಅದನ್ನ ಮುಂಡ ಒಟ್ಟಿ ಆ ಹುಲ್ನ ಸೇವ್ ಮಾಡ್ಕೋತೀವಿ. ಈ ಟೈಮಲ್ಲಿ ಏಪ್ರಿಲ್ ಮೇ ಜೂನ್ ಟೈಮ್ವರೆಗೂ ಹಸಿರು ಬೆಳೆ ಅಂದ್ರೆ ಜೋಳ ಸಿಗುತ್ತೆ, ಆ ಜೋಳದಲ್ಲಿ ಮೇಂಟೈನ್ ಮಾಡ್ತೀವಿ ದನಗಳು. ಏನ್ ದನಕರುಗಳು ಹಾಲಿನ ಉದ್ದೇಶಕ್ಕೆ ಸಾಕಾಣಿಕೆ ಮಾಡುವಂತದ್ದು ಅಥವಾ ಏನು ಉದ್ದೇಶಕ್ಕೆ ಅಂತಲ್ಲ, ಇವತ್ತಿನ ಇದರಲ್ಲಿ ಸಿಚುವೇಶನ್ ಅಲ್ಲಿ 1/2 ಲೀಟರ್ ಹಾಲಿಗೆ 30-35 ರೂಪಾಯಿ ಆಗಿದೆ. ನಾವು ಟೌನಿಗೆ ಹೋಗ್ಬೇಕು ಅಂದ್ರೆ ನಮಗೆ 12-13 ಕಿಲೋಮೀಟರ್ ನಮ್ ಶನಿವಾರ ಸಂತೆ, ಮುಚ್ಚಂಗಿ ಹೋಗ್ಬೇಕು ಅಂದ್ರೆ 6-7 ಕಿಲೋಮೀಟರ್. ಹಂಗಾಗಿ ಡೈಲಿ ನಮಗೆ ಈಗ ಮಜ್ಜಿಗೆ ಮೊಸರು ಅಂದ್ಮೇಲೆ ಹಳ್ಳಿ ಅಂದ್ಮೇಲೆ ಉಪಯೋಗಿಸ್ಲೇಬೇಕು, ದನ ಕರಗಳಿಗೆ ನಮ್ ಚಿಕ್ಕ ಕರಗಳಿಗೂ ಮಜ್ಜಿಗೆ ಎಲ್ಲ ಕೊಡ್ತೀವಿ, ಈ ಬೇಕೇ ಬೇಕಲ್ಲ, ಹಂಗಾಗಿ ದನ ಕರಗಳು ಸಾಕಿದ್ವಿ. ಮತ್ತೆ ಕೊಟ್ಟಿಗೆ ಗೊಬ್ಬರ ಕೂಡ ಆಗುತ್ತೆ ಅಲ್ವಾ? ಕೊಟ್ಟಿಗೆ ಗೊಬ್ಬರ ಆಗುತ್ತೆ, ಅದರಿಂದ ಕೊಟ್ಟಿಗೆ ಗೊಬ್ಬರದಿಂದ ಕಾಂಪೋಸ್ಟ್ ಎರೆ ಗೊಬ್ಬರ ಈ ತರ ಎಲ್ಲ ಮಾಡ್ತೀವಿ. ಅದನ್ನ ಮೆಣಸಿಗೆ ಕಾಫಿಗೆಲ್ಲ ಹಾಕ್ತಿವಿ, ಗದ್ದೆಗೆ ಹಾಕತ್ತೀವಿ, ಅಡಿಕೆ ಮೆಣಸು ಕಾಫಿ ಎಲ್ಲಕ್ಕೂ ಯೂಸ್ ಮಾಡ್ತೀವಿ ಕೊಟ್ಟಿಗೆ ಗೊಬ್ಬರ. ಶುಂಠಿ ಪ್ರತಿ ವರ್ಷನು ಬೆಳಿತೀರಾ ಹೇಗೆ? ಶುಂಠಿ ಪ್ರತಿ ವರ್ಷನೂ ಬೆಳಿತಾ ಇದ್ವಿ ನಾವು, ಕಣಂಗೆ ಬಿಟ್ಟಿಲ್ಲ. ನಮ್ಮ ಅಪ್ಪ ಅವ್ರು ಕಂಟಿನ್ಯೂ ಮಾಡ್ಕೋ ಬರ್ತಾರೆ, ಅದನ್ನ ನಾವು ಕಂಟಿನ್ಯೂ ಮುಂದುವರಿಸ್ತಾ ಇದೀವಿ, ಬಿಟ್ಟಿಲ್ಲ ಅದನ್ನ. ಪ್ರತಿ ವರ್ಷ ಎಷ್ಟು ಚೀಲ ಹಾಕ್ತೀರಿ ಶುಂಠಿನ? ಪ್ರತಿ ವರ್ಷ ರೇಟ್ ತಕ್ಕಂಗೆ ಹಾಕ್ತಿವಿ. ಒಂದ್ ವರ್ಷ ರೇಟ್ ಇದ್ರೆ ಜಾಸ್ತಿ ಬೆಳಿತೀವಿ, ರೇಟ್ ಏರುಪೇರು ಆದ್ರೆ ಕಮ್ಮಿ ಹಾಕ್ತಿವಿ. ನೆಕ್ಸ್ಟ್ ರೇಟ್ ಸಿಗುತ್ತೋ ಇಲ್ವೋ ಅಂತ ಅದ್ರ ಮೇಲೆ ಡಿಪೆಂಡ್. ಈಗ ಹೋದ ವರ್ಷ 10 ಚೀಲ ಹಾಕಿದ್ರೆ ಈ ವರ್ಷ ರೇಟ್ ಕಮ್ಮಿ ಆದ್ರೆ ಕಮ್ಮಿ ಮಾಡ್ತೀವಿ, ರೇಟ್ ಏನಾದ್ರೆ ಜಾಸ್ತಿ ಆಗ್ಬೋದು ಅಂದ್ರೆ ಜಾಸ್ತಿ ಬೆಳೆಯೋಣ ಅಂತ ಬೆಳಿತೀವಿ. ಶುಂಠಿ ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಫಸಲು ಬರಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಶುಂಠಿ ಒಳ್ಳೆ ಇಳುವರಿ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಶುಂಠಿ ಹಾಕ್ಬೇಕಾದ್ರೆ ದನಿಂಗ್ ಗೊಬ್ಬರ ಜಾಸ್ತಿ ಹಾಕಬೇಕು, ಗುಳಿ ಮಾಡಿರ್ತೀವಲ್ಲ ಅದಕ್ಕೆ ದನ ಗೊಬ್ಬರ ಹಾಕ್ಬೇಕು. ಮೀನು ಔಷಧಿ ಹಚ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್, ಶುಂಠಿಗೆ ಮೊಳಕೆ ಕಟ್ತೀವಲ್ಲ ಅವಾಗ ಹುಳ ಬರ್ದಿರೀತಿ ನೋಡ್ಕೋಬೇಕು ಅದನ್ನ, ಹುಳ ಬರ್ದಿಲ್ದಂಗೆ ಮೇಂಟೈನ್ ಮಾಡಿ ಒಳ್ಳೆ ಮೊಳಕೆ ಬಂದ್ರೆ ದನ ಗೊಬ್ಬರ ಹಾಕಿ ಹುಲ್ಲೆಲ್ಲ ಮುಚ್ಚಿ ನೀರೆಲ್ಲ ಹೊಡಿತೀವಲ್ಲ ಆಮೇಲೆ ಮಿಕ್ಸರ್ ಗೊಬ್ಬರ ಹಾಕಿ ಹಾಕ್ತಿವಿ. ಮಿಕ್ಸರ್ ಗೊಬ್ಬರ ಕಮ್ಮಿ ಮಾಡಬೇಕು, ಸಾವಯವದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇಳುವರಿ ಬರುತ್ತೆ. ನಿರ್ವಹಣೆ ಕ್ರಮಗಳನ್ನ ಏನೇನು ಅನುಸರಿಸಬೇಕು? ನೀರಾಗ್ಬೋದು, ಪೋಷಕಾಂಶ ಆಗ್ಬೋದು, ರೋಗ ಕೀಟಗಳಾಗ್ಬೋದು, ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ನಿರ್ವಹಣೆ ಅಂದ್ರೆ ಈಗ ಹುಳಗಳು ಬಂತು ಅಂದ್ರೆ ಕೆಮಿಕಲ್ನ ಅದಕ್ಕೆ ಏನ್ ಬೇಕೋ ಆ ಕೆಮಿಕಲ್ ಮಾಡ್ಲೇಬೇಕಾಗುತ್ತೆ ಮೆಡಿಸನ್ನ. ಮತ್ತೆ ಟೈಮ್ ಟೈಮಿಗೆ ಇಳುವರಿ ಕಮ್ಮಿ ಬರ್ತಾ ಇದೆ, ಅದೇನ್ ಚಿಗುರು ಕಮ್ಮಿ ಬರ್ತಾ ಇದೆ ಅಂದ್ರೆ ಗೊಬ್ಬರ ಹಾಕ್ಲೇಬೇಕಾಗುತ್ತೆ ಅದಕ್ಕೆ, ಅಷ್ಟು ಮಾಡ್ತೀವಿ. ಕಾಫಿ ಆಗ್ಬೋದು, ಕಾಳ್ಮೆಣಸ್ ಆಗ್ಬೋದು, ಮತ್ತೆ ಶುಂಠಿ ಆಗ್ಬೋದು, ಇದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಇದನ್ನೆಲ್ಲ ಮನೆ ಹತ್ರನೇ ಬರ್ತಾರೆ, ಕಾಫಿ ಗಾಡಿ ಅಂದ್ರೆ ಕಾಫಿ ಅವ್ರಿಗೆ ಫೋನ್ ಮಾಡಿದ್ರೆ ಮನೆ ಹತ್ರನೇ ಬಂದು ಬೈ ಮಾಡ್ತಾರೆ ಕಾಫಿನ. ಶುಂಠಿನ ಅಷ್ಟೇ, ಈಗ ಇಷ್ಟು ಚೀಲ ಇದೆ ನಮ್ದು, ಇಷ್ಟು ಚೀಲ ಆಗುತ್ತೆ ಅಂದ್ರೆ ಅವರೇ ಬಂದು ಮನೆ ಹತ್ರ ಒಂದು ರೇಟ್ ಫಿಕ್ಸ್ ಮಾಡಿ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ, ಅವ್ರ ಸ್ಪಾಟ್ ಅಲ್ಲಿ ಬಂದು ತಗೊಂಡು ಹೋಗ್ತಾರೆ, ಅಲ್ಲೇ ಮಾರಾಟ ಮಾಡ್ಬಿಡ್ತೀವಿ. ಅಲ್ಲ ಮಾರಾಟ ಮಾಡ್ತೀವಿ, ಅದೇನ ಅಕೌಂಟ್ ತ್ರೂನ ಇಲ್ಲ ಕ್ಯಾಶ್ ಇದ್ ಮಾಡ್ತಾರೆ ಅಮೌಂಟ್. ತಾವು ಪದವಿ ಮಾಡಿದಂತವ್ರು ಈಗ ಕೃಷಿ ಮಾಡ್ತಿದ್ರಿ, ಎಲ್ಲಾದ್ರೂ ಉದ್ಯೋಗ ಮಾಡ್ಬೇಕಾಗಿತ್ತು ನಾನು ಅಥವಾ ಪೇಟೆ ಪಟ್ಟಣಗಳಿಗೆ ಹೋಗ್ಬೇಕಾಗಿತ್ತು ಅಂತ ಅನ್ಸುತ್ತ ಹೇಗೆ? ಅನ್ಸುತ್ತೆ, ಆದ್ರೆ ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಆಗಿ ಮತ್ತೆ ಮುಂದೆ ಏನ್ ನಮ್ ಜಮೀನು ಹಾಳು ಬೀಳ್ತೋ ಈ ತರ ಆಗ್ಬಿಡ್ತೋ, ಮತ್ತೆ ಅವರು ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ನಾವು ಮತ್ತೆ ಒಂದ್ ಟೈಮಿಗೆ ಹೊರಗಡೆಯಿಂದ ಬಂದ್ ನಗರದಿಂದ ಬಂದ್ ಹಳ್ಳಿಗೆ ಬರ್ಬೇಕಾದ್ರೆ ನಮಗ್ ಮತ್ತೆ ರಿಕವರಿ ಮಾಡ್ಲಿಕ್ಕೆ ಆ ಜಮೀನ ತುಂಬಾ ಸಮಯ ತಗೊಳುತ್ತೆ, ಹಂಗಾಗಿ ಬೇಡ ಅಂತ ನಾವು ಅದನ್ನೇ ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ವಿ. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಕೃಷಿ ಬದುಕು ಪರವಾಗಿಲ್ಲ ನಮಗೆ, ಮಾಡ್ಕೊಂಡು ಹೋಗ್ತಿದ್ವಿ, ಚೆನ್ನಾಗಿದೆ. ಆದ್ರೆ ಒಂದೊಂದು ಟೈಮು ನಾವು ಬೆಳೆದಿದ್ದ ಬೆಳೆಗೆ ಒಳ್ಳೆ ಬೆಂಬಲ ಬೆಲೆ ಸಿಗಲ್ಲ, ಅದು ಒಂದೊಂದು ಟೈಮ್ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಇನ್ನೊಂದು ಉಳಿದಂತೆ ನೀವೇ ಬಹುತೇಕ ಕೆಲಸಗಳನ್ನೆಲ್ಲ ನೀವೇ ಮಾಡ್ಕೊಳ್ತೀರಾ ಅಥವಾ ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರಾಗಿದ್ರ ಹೇಗೆ? ನಾವೇ ಮಾಡ್ತೀವಿ ನಮ್ಮ ಕೈಲಾದಷ್ಟು. ನಮಗೆ ಸ್ವಲ್ಪ ಆಗ್ಲಿಲ್ಲ ಅಂದ್ರೆ ಜಾಸ್ತಿ ಟೈಮಿಗೆ ರಿಕವರಿ ಮಾಡ್ಬೇಕು, ಈ ಕೆಲಸ ಇವತ್ತೇ ಮುಗಿಸ್ಬೇಕು ಅಂದ್ರೆ ಲೇಬರ್ನ ಕರ್ಕೊಳ್ತೀವಿ. ನಮ್ ಟೈಮಿಗೆ ಸಿಗ್ಲಿಲ್ಲ ಅಂದ್ರೆ 2-3 ದಿನ ಆಗ್ಬೋದು, ನಾವೇ ಸ್ವಲ್ಪ ಕಷ್ಟಪಟ್ಟು ಮಾಡ್ತೀವಿ. ಸಂಪೂರ್ಣ ಕೃಷಿಯನ್ನೇ ಅವಲಂಬಿಸಿದಿರೋ ಅಥವಾ ಬೇರೆ ಏನಾದ್ರೂ ವೃತ್ತಿ ಮಾಡ್ತೀರಾ ಹೇಗೆ? ನಮ್ದೇ ಟ್ರ್ಯಾಕ್ಟರ್ ಇದೆ, ಬಾಡಿಗೆ ಮಾಡ್ತೀವಿ, ಅದೇ ಹೊಲ ಉಳೋದು ಈ ತರ. ಮಳೆಗಾಲದಲ್ಲಿ ನಾಟಿ ಸೀಸನ್ ಅಲ್ಲಿ ಗದ್ದೆಗಳನ್ನ ನಾಟಿ ಗದ್ದೆಗಳನ್ನ ಉಳ್ತೀವಿ. ನಮ್ಮ ಮನೆ ಯೂಸಿಗೆ ಟ್ರ್ಯಾಕ್ಟರ್ ಇದೆ, ಈ ತರ ಮಾಡ್ತೀವಿ ಬಾಡಿಗೆಗಳು ಮಾಡ್ಕೊಂಡು. ಟ್ರ್ಯಾಕ್ಟರಿಂದಲೂ ಕೂಡ ಒಳ್ಳೆ ದುಡಿಮೆ ಆಗುತ್ತೆ? ಟ್ರ್ಯಾಕ್ಟರಿಂದ ಆಗುತ್ತೆ. ಇವಾಗ ಅಂದ್ರೆ ಎಲ್ಲಾ ಅದೇ ಇದಕ್ಕೆ ಕೃಷಿ ಪರ್ಪಸ್ ಗಾಗಿ ಟ್ರ್ಯಾಕ್ಟರ್ಗಳು ಜಾಸ್ತಿ ಆಗಿದಾವೆ, ಆಗದಾಗುತ್ತೆ ಸಾಮಾನ್ಯ. ಟ್ರ್ಯಾಕ್ಟರ್ಗೆ ಏನೇನು ಕೆಲಸ ಸಿಗುತ್ತೆ? ಟ್ರ್ಯಾಕ್ಟರ್ಗೆ ಹೊಲ ಉಳೋದು, ಈ ತರ ಗೊಬ್ಬರ ಹೊಡೆಯೋದು, ಸೌದೆ, ಈ ತರ ಎಲ್ಲ ಬಾಡಿಗೆ ಸಿಗುತ್ತೆ. ಸಂಪಾದನೆ ಚೆನ್ನಾಗುತ್ತ? ಆಗುತ್ತೆ ತಕ್ಕಮಟ್ಟಿಗೆ, ಯಾಕೆಂದ್ರೆ ಈ ಸತಿ ಹೊಡೆದಿದ್ದು ಇವಾಗ್ಲೇ ಬಾಡಿಗೆ ಬರಲ್ಲ, ಕಾಯ್ಬೇಕು. ಸೀಸನ್ ಅಲ್ಲಿ ಕೊಡ್ತಾರೆ, ಇವಾಗ ಕಾಫಿ ಸೀಸನ್, ಭತ್ತ ಸೀಸನ್ ಅಲ್ಲಿ ಅವ್ರದೇನ ಅಮೌಂಟ್ ಇರುತ್ತೆ ಅದನ್ನ ಕೊಡ್ತಾರೆ. ಅಲ್ಲಿ ತನಕ ನಮ್ಮ ಕೈಯಿಂದ ಬಂಡವಾಳ ಹಾಕೊಂಡೋದಕ್ಕೆ ನಾವು ಡೀಸೆಲ್ ಈ ತರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಟ್ರ್ಯಾಕ್ಟರ್ನ ಮೇಂಟೈನ್ ಮಾಡ್ಬೇಕು. ಒಟ್ಟಾರೆ ಕೃಷಿ ಬದುಕು ಏನನ್ಸುತ್ತೆ ಸಿಂಚನ್? ಕೃಷಿ ಬದುಕು ನಮಗೆ ಚೆನ್ನಾಗಿದೆ, ಸಾಕು, ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಇದೇ ರೀತಿ ಮುಂದೆ ಹೀಗೆ ಒಳ್ಳೆ ಬೆಳೆದಿದ್ಕೆಲ್ಲ ಬೆಂಬಲ ಬೆಲೆ ಸಿಕ್ಕಿದ್ರೆ ಏನು ಬೇಜಾರಿಲ್ಲ ರೀತಿ ಆಗುತ್ತೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಮ್ಮ ನಂಬರ್ ಇದೆ, ಆ ನಂಬರ್ಗೆ ಸಂಪರ್ಕ ಮಾಡಬೇಕು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಒಮ್ಮೆ ಹೇಳಿ. 9353254944.